ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ರೈತ ಬಾಂಧವರೇ, ಇಲ್ಲಿ ತನಕ ಹವಾಮಾನ ಬದಲಾವಣೆಯಿಂದ ಆಗುವಂತಹ ಅನಾಹುತಗಳನ್ನು ತಡೆಯುವಂತಹ ಮಾರ್ಗಗಳು ಈ ಕುರಿತಂತೆ ನಮ್ಮ ಮೆಟ್ರೋ ಇದರ ಹಿರಿಯ ಅಧಿಕಾರಿಗಳಾಗಿರುವ ಪೃಥ್ವಿ MS ಅವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇನ್ನು ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಜನಪದ ಸಂಗೀತವನ್ನು ಕೇಳೋಣ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದೊಳಗೆ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ME ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ ಇದೆ, ಕೇಳೋಣ. ತೆರೆದ ಬಾಗಿಲ ಸುಂಕವಿಲ್ಲದ ಪುರ ಉಂಟೋ ಬಂದು ನೋಡಿ. ಹರಿಹರ ಬ್ರಹ್ಮ ಸರಸು